ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸೋದಾದರೆ ನಮ್ಮ ವಿಳಾಸ ಹೀಗಿದೆ: ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9451572260. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗ್ತಾ ಇದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಗೌತಮ್ ಶ್ರೀವತ್ಸ ಅವರ ಸ್ವರದಲ್ಲಿ ಅಪೂರ್ವ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ರವಿಚಂದ್ರನ್. ಪ್ರಪಂಚವು ಕಾಣದು ಪ್ರೀತಿಗೆ ಬಿದ್ದರೆ, ಪ್ರೀತಿಗೆ ಬಿದ್ದರೆ ಪ್ರಪಂಚವು ಒಪ್ಪದು, ಒಪ್ಪಿಗೆ ಕಾಯದು ಪ್ರೀತಿಯು. ಕಣ್ಣಲ್ಲಿ ನೂರಾರು ಕತೆಗಳು ನಡೆದಿದೆ, ಕತೆಗಳ ಸಾರಾಂಶ ನೂರು ಪಾಲು ಪ್ರೀತಿಯೇ. ಕಣ್ಣಲೇ ಕಾಯುವ ಪ್ರೀತಿಯೇ. ಪ್ರಪಂಚವು ಕಾಣದು ಪ್ರೀತಿಗೆ ಬಿದ್ದರೆ, ಪ್ರೀತಿಗೆ ಬಿದ್ದರೆ ಪ್ರಪಂಚವು ಒಪ್ಪದು, ಒಪ್ಪಿಗೆ ಕಾಯದು ಪ್ರೀತಿಯು. ಕಣ್ಣಲ್ಲಿ ನೂರಾರು ಕತೆಗಳು ನಡೆದಿದೆ, ಕತೆಗಳ ಸಾರಾಂಶ ನೂರು ಪಾಲು ಪ್ರೀತಿಯೇ. ಕಣ್ಣಲೇ ಕಾಯುವ ಪ್ರೀತಿಯೇ. ಮರೆಯಾಗದು ಪ್ರೀತಿಯು ಎಂದಿಗೂ. ನೆನ್ನೆ ನೋಡಿದ್ದು ನಾಳೆ ನೋಡುವುದು, ವಾಸ ಪ್ರವಾಸ ಕಣ್ಣರೆ. ಪ್ರಪಂಚವು ಕಾಣದು ಪ್ರೀತಿಗೆ ಬಿದ್ದರೆ, ಪ್ರೀತಿಗೆ ಬಿದ್ದರೆ ಪ್ರಪಂಚವು ಒಪ್ಪದು, ಒಪ್ಪಿಗೆ ಕಾಯದು ಪ್ರೀತಿಯು. ಸಣ್ಣ ಸಣ್ಣ ಆಸೆಯೇ ಮೊದಲ ಸಂಭ್ರಮ. ಕಣ್ಣನೆ ಕಣ್ಣು ಚಾಣ್ಮೆ ಅದಕ್ಕೆಲ್ಲ ತಾಳ್ಮೆ ಕೊಟ್ಟು ರಟ್ಟು ಕಣ್ಣನೆ ಪ್ರಪಂಚವು ಕಾಣದು ಪ್ರೀತಿಗೆ ಬಿದ್ದರೆ ಪ್ರೀತಿಗೆ ಬಿದ್ದರೆ ಪ್ರಪಂಚವು ಒಪ್ಪದು ಒಪ್ಪಿಗೆ ಕಾಯದು ಪ್ರೀತಿಯು ಕಣ್ಣಲ್ಲಿ ನೂರಾರು ಕಥೆಗಳು ನಡೆದಿದೆ ಕಥೆಗಳ ಸಾರಾಂಶ ನೂರು ಪಾಲು ಪ್ರೀತಿಯೇ ಕಣ್ಣಲೆ ಕಾಯುವ ಪ್ರೀತಿಯೇ ಈಗ ಕೇಳಿ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಹೆತ್ತರೆ ಹೆಣ್ಣನ್ನೇ ಹೆರಬೇಕು ಚಿತ್ರದ ಗೀತೆ ಸಾಹಿತ್ಯ ಕೆ ಕಲ್ಯಾಣ್ ಸಂಗೀತ ಸಂಯೋಜನೆ ಮನೋಮೂರ್ತಿ ಅಭಿಷೇಕ ಹೆಣ್ಣಿಗೆ ಮಾತ್ರ ನಿತ್ಯವು ಶೋಕ. धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं और इससे कोविड 19 होने का खतरा भी कई गुना बढ़ जाता है. तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800112356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಇನ್ನು ಮುಂದೆ ಕೇಳಿ ರಾಜೇಶ್ ಅವರ ಸ್ವರದಲ್ಲಿ ಚಿಟ್ಟೆ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್. ರಂಗವಲ್ಲಿ ಒಳಗಡೆ ಚೆಲ್ಲಿದವು ದುಂದುಮಲ್ಲಿ ದುಂದುಮಲ್ಲಿ. ಲೆಕ್ಕಬಹುದೇನು ಲೆಕ್ಕ ಸಿಗದೇನು ಅಂದವಾಗಿ ಒಂದು ಮಾಡಿ ಸೇರಿಸಿದ ಶಿವನು. ಅಂದವಾಗಿ ಒಂದು ಮಾಡಿ ಸೇರಿಸಿದ ಶಿವನು. ನಮ್ಮ ಮನೆ ಅಂಗಳದ ರಂಗವಲ್ಲಿ ರಂಗವಲ್ಲಿ ಒಳಗಡೆ ಚೆಲ್ಲಿದವು ದುಂಡು ಮಲ್ಲಿ ದುಂಡು ಮಲ್ಲಿ. ಹೆಕ್ಕಬಹುದೇನು ಲೆಕ್ಕ ಸಿಗದೇನು ಅಂದವಾಗಿ ಒಂದು ಮಾಡಿ ಸೇರಿಸಿದ ಶಿವನು. ಅಂದವಾಗಿ ಒಂದು ಮಾಡಿ ಸೇರಿಸಿದ ಶಿವನು. ಹರುಷದ ರಾಗ ಸ್ವರವಿದೆ ರಂಗಬಲ್ಲಿ ತುಂಬ ಚುಕ್ಕಿಗಳ ಹಾಗೆ ನಮ್ಮನೆಯಲ್ಲಿ ಸೇರಿಸೋ ಪ್ರೀತಿಯ ರೇಖೆ ಯಾರದು ಯಾರದು ಈ ಬರಹ ಸುಂದರ ಚಂದ್ರಿಕೆಯಾದರಹ ನಮ್ಮ ಮನೆ ಅಂಗಳದ ರಂಗವಲ್ಲಿ ರಂಗವಲ್ಲಿ ಒಳಗಡೆ ಚೆಲ್ಲಿದವು ದುಂಡು ಮಲ್ಲಿ ದುಂಡು ಮಲ್ಲಿ ಹೆಕ್ಕಬಹುದೇನು ಲೆಕ್ಕ ಸಿಗದೇನು ಅಂದವಾಗಿ ಒಂದು ಮಾಡಿ ಸೇರಿಸಿದ ಶಿವನು ಅಂದವಾಗಿ ಒಂದು ಮಾಡಿ ಸೇರಿಸಿದ ಶಿವನು ಈಗ ಕೇಳಿ ರಾಜೇಶ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಜ್ಯೇಷ್ಠ ಚಿತ್ರದ ಗೀತೆ ಸಾಹಿತ್ಯ ಕೆ ಕಲ್ಯಾಣ್ ನಡುವೆ ಸಿಕ್ಕಿ ನನ್ನ ಹೃದಯ ಕರಗಿ ನೀರಾಯ್ತು